ಮುಂದಿನ ಪದ್ಯದಲ್ಲಿ ವಾಯುದೇವರ ನಾಮಗಳನ್ನು ತಿಳಿಸ್ತಾರೆ. ಅನಿಲ ಸ್ಥಿತಿ ವೈರಾಗ್ಯ ನಿಧಿ ರೋಚನ ವಿಮುಕ್ತಿಗ ನಂದ ದಶಮತಿ ಅನಿಮಿಶೇಷ ಅನಿದ್ರ ಶುಚಿ ಸತ್ವಾತ್ಮಕ ಶರೀರ ಅಣುಮಹದ್ರೂಪಾತ್ಮಕಾಮೃತ ಹನುಮದಾದಿ ಅವತಾರ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಕಣಾಶ್ಮ ಸಮ. ವಾಯುದೇವರೇ ಹನುಮ ಭೀಮ ಮಧ್ವರಾಗಿ ಅವತಾರ ಮಾಡಿದ್ದು. ಹನುಮಂತ ದೇವರಾಗಿ ತ್ರೇತಯರಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ. ಅವರೇ ಭೀಮಸೇನರಾಗಿ ಆ ಮಾರುತನೇ ಭೀಮನೆನಿಸಿ ದ್ವಾಪರ ಯುಗದಿ ಜನಿಸಿ ಪಾರ್ಥರೊಡನೆ. ಅವರೇ ಶ್ರೀಮದ್ ಆಚಾರ್ಯರಾಗಿ ವಾಯುದೇವರೇ ದಾನವರು ಕಲಿಯುಗದಲ್ಲಿ ಅವತರಿಸಿದ ಜನರಿಗೆ ವೇನನಾಕು ಮತ್ತು ಬಹೋದುಪದ ನಡೆಯಿತು. ಜ್ಞಾನಿತಾಪವಮಾನ ಭೂತಳದಲ್ಲಿ ಅವತರಿಸಿ ಮಾನನಿಧಿ ಮಧ್ವಾಕ್ಯ ಎಂದೆನಿಸಿದ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞೆ ಸ್ತುತಿಯಷ್ಟು ಭಗವತ್ ಕಾರ್ಯ ಸಾಧಕ. ಅಂತಹ ವಾಯುದೇವರಿಗೆ ಅನಿಲ ಅಂತ ಹೆಸರು. ಅನಿಲ ಅಂದರೆ ಪರಮಾತ್ಮನನ್ನೇ ಆಶ್ರಯಿಸಿದವರು ಅನ್ನೋ ಅರ್ಥದಲ್ಲಿ ಅನಿಲ ಅಂತ ವಾಯುದೇವರಿಗೆ ಹೆಸರು. ಜೀವನ ಅಸ್ತಿತ್ವಕ್ಕೆ ಕಾರಣ, ಸ್ಥಿತಿಗೆ ಅಭಿಮಾನಿ ಆದ್ದರಿಂದ ಸ್ಥಿತಿ. ವೈರಾಗ್ಯ ನಿಧಿ, ಇಡೀ ಬ್ರಹ್ಮಾಂಡವನ್ನೇ ಭಗವಂತನಿಗೆ ಅರ್ಪಿಸಿರುವಂತಹ ಪರಮ ವೈರಾಗ್ಯಶಾಲಿ. ರೋಚನ, ರೋಚನ ಅನ್ನೋ ಹೆಸರಿನಿಂದ ಸ್ವರೋಚಿಷ ಮನ್ವಂತರದ ಇಂದ್ರರಾಗಿದ್ದವರು. ವಿಮುಕ್ತಿಗ, ವಿಮುಕ್ತಿಯಲ್ಲಿ ಅಂದರೆ ಮುಕ್ತರ ಅವಿವ್ಯಕ್ತ ಸ್ವರೂಪ ಆನಂದದಲ್ಲಿ ಅಭಿಮಾನಿಯಾಗಿ ಆವೇಶ ಹೊಂದಿ ಇರತಕ್ಕಂಥವರು, ಅದರಿಂದ ವಿಮುಕ್ತಿಗ. ಇನ್ನೊಂದು ಕಾರಣ, ವಿಷ್ಣುರ್ ಹಿ ದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ. ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡ್ತಾರೆ, ಅದರಿಂದ ವಿಮುಕ್ತಿಗ. ವಾಯುದೇವರು ಮೋಕ್ಷಕ್ಕೆ ಶಿಫಾರಸು ಮಾಡ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನ ಉದ್ಧಾರ ಇತಿ ವಿಜ್ಞಾಪನ ಕರ್ತೃಣಾಮಂತ ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸುವಂತೆ, ಸಾಧಕನಾದ ಜೀವಿಗೆ ಮೋಕ್ಷಕ್ಕೆ ಜೀವನ ಪರವಾಗಿ ಭಗವಂತನಲ್ಲಿ ಶಿಫಾರಸು ಮಾಡ್ತಾರಾದ್ರಿಂದ ವಿಮುಕ್ತಿಗ. ಇನ್ನೂ ಒಂದು ಕಾರಣ, ಮುಕ್ತರ ಅಭಿವ್ಯಕ್ತ ಸ್ವರೂಪ ಆನಂದದಲ್ಲಿ ಅಭಿಮಾನಿಯಾಗಿ ಆವೇಶ ಹೊಂದಿರೋದ್ರಿಂದಲೂ ವಿಮುಕ್ತಿಗ. ಆಮೇಲೆ ನಂದ ಅಂದರೆ ಆನಂದ ತೀರ್ಥ ಅಂತ. ವಿಮುಕ್ತಿಗೆ ಕಾರಣವಾಗಿರ್ತಕ್ಕಂಥ ಸಕಲ ಶಸ್ತ್ರಾಸ್ತ್ರಗಳ ಕರ್ತೃ, ಭಾಷ್ಯ ತಾತ್ಪರ್ಯಾದಿಗಳ ರಚನೆ ಮೂಲಕ ಆನಂದಪ್ರದ ಶಾಸ್ತ್ರವನ್ನು ರಚನೆ ಮಾಡಿದವರು. ದಶಮತಿ ಪೂರ್ಣ ಪ್ರಜ್ಞ, ದಶಪ್ರಮತಿಂ ಜನಯಂತಯೋಷಣ ಅಂತ ಬಳಿತಾ ಸೂಕ್ತದಿಂದ ಪ್ರತಿಪಾದ್ಯರಾದವರು. ಅನಿದ್ರ, ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲದೇ ಇದ್ದವರು. ಅನಿಮಿಷರಿಗೆ ದೇವತೆಗಳಿಗೆ ಈಶರಾದವರು. ಅನಿದ್ರ ಅಂದರೆ ಬ್ರಹ್ಮ ಪ್ರಳಯದಲ್ಲೂ ನಿದ್ದೆ ಮಾಡದೇ ಇರತಕ್ಕಂಥ ಏಕೈಕ ಜೀವಿ ಅಂದರೆ ವಾಯುದೇವರು. ತಾಸಿಗೊಂಬೈನೂರು ಶ್ವಾಸೋಚ್ಛ್ವಾಸಗಳ ನಡೆಸುತ್ತಲೇ ಚೇತನ ರಾಶಿಯೊಳು ಹಗಲಿರುಳು ಜಾಗೃತನಾಗಿ ನಿತ್ಯದಲ್ಲಿ ಪ್ರಳಯ ಕಾಲದಲ್ಲೂ ಜೀವರಲ್ಲಿ ಶ್ವಾಸೋಚ್ಛ್ವಾಸ ಕಾರ್ಯ ಮಾಡುವವರು, ಆದ್ದರಿಂದನೂ ಅನಿದ್ರ. ನಿದ್ರೆ ಇದು ಅಜ್ಞಾನ ಅಥವಾ ತಮಸ್ಸಿನ ತಮೋಗುಣದ ಪರಿಣಾಮ. ಅನಿದ್ರ ಅವು ಇಲ್ಲದೇ ಇರತಕ್ಕಂಥವರು. ಶುಚಿ, ಅಸುರಾವೇಶರಹಿತ, ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಅಸುರಿ ಶಕ್ತಿಗಳ ಆವೇಶ ಅಥವಾ ಅದರ ಕ್ರಿಯೆಗಳು ಯಾವುದರಿಂದನೂ ಕೂಡ ಬಾಧೆ ಇಲ್ಲದೇ ಇರ್ತಕ್ಕಂಥವರು. ಸತ್ವಾತ್ಮಕ ಶರೀರ, ಯದ್ಯಪಿ ಬ್ರಹ್ಮ ಶರೀರವಾಗಿರ್ತಕ್ಕಂಥ ಮಹತ್ತತ್ವ ತ್ರಿಗುಣಾತ್ಮಕವಾಗಿರುವಂಥದ್ದು, ಶುದ್ಧ ಸತ್ವಾತ್ಮಕ ಅಲ್ಲ. ಆದರೂ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ದಂಗೆ ಸಾತ್ವಿಕರಲ್ಲಿ ಪರಮ ಸಾತ್ವಿಕರಾಗಿರ್ತಕ್ಕಂಥವರು ಬ್ರಹ್ಮ ಅನ್ನೋ ಅಭಿಪ್ರಾಯದಿಂದ ಸತ್ವಾತ್ಮಕ ಶರೀರ ಅಂತ ಈ ರೀತಿಯಾಗಿ ಹೇಳೋದು. ಶುದ್ಧ ಸತ್ವಾತ್ಮಕ ಅಂತಂದರೆ ಅದು ಮೋಕ್ಷದಲ್ಲಿ ಮಾತ್ರ ಇರತಕ್ಕಂಥದ್ದು. ಆದರೂ ಕೂಡ ಸಾತ್ವಿಕರಲ್ಲಿ ಪರಮ ಸಾತ್ವಿಕರು ಜೀವೋತ್ತಮರು ಅನ್ನೋ ದೃಷ್ಟಿಯಿಂದ ಸತ್ವಾತ್ಮಕ ಶರೀರ ಅಂದರೆ ಸತ್ವಗುಣ ಪ್ರಾಚುರ್ಯ ರಜೋತ್ತಮ ಗುಣಗಳ ಕಾರ್ಯ ಇಲ್ಲದೇ ಇದ್ದಂತೆ ದಗ್ಧ ಪಟಾಯಮಾನವಂತ ಲಿಂಗ ಶರೀರವನ್ನು ಹೊಂದಿರೋರು ಶರೀರ ಅಭಿಮಾನ ರಹಿತರು ಅಂತ. ಅಣುಮಹದ್ರೂಪಾತ್ಮಕ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅಷ್ಟಾದಶ ಸಿದ್ಧಿಗಳನ್ನು ಪಡೆದವರು. ಅಣು ಮಹತ್ವಗಳಲ್ಲೆಲ್ಲ ಅಣುರೂಪದಿಂದ ಮಹದ್ರೂಪದಿಂದ ಬ್ರಹ್ಮ ಇರೋದರಿಂದ ಅವನು ಅಣುಮಹದ್ರೂಪಾತ್ಮಕ. ಪ್ರಳಯದಲ್ಲೂ ವಾಯು ಅತಿರೋಹಿತ ವಿಜ್ಞಾನ ಅನಿಸ್ಕೊಂಡೋದ್ರಿಂದ ಅಮೃತ ಮರಣ ರಹಿತ ಅಂತಲೂ ಅವರಿಗೆ ಹೆಸರು. ಪರಿತಃ ಸರತಿ, ಪರಿಸರ ಅಂದರೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ. ಮತ್ತು ಪರಿತ್ಯಜ್ಯ ಸರತಿ, ಭಗವಂತನ ಅನುಗ್ರಹದಿಂದ ಇಂದ್ರಿಯಾಭಿಮಾನಿಗಳನ್ನು ಬಿಟ್ಟು ಸ್ವತಂತ್ರವಾಗಿ ಜೀವರ ಶರೀರದಲ್ಲಿ ಪ್ರವೇಶ ಮತ್ತು ನಿಷ್ಕ್ರಮಣಗಳನ್ನು ಮಾಡ್ತಾನೆ. ಅದರಿಂದ ಮುಖ್ಯ ಪ್ರಾಣ, ಈ ಪ್ರಾಣನಿಗೆ ಪರಮ ಮುಖ್ಯ ಪ್ರಾಣ, ಪ್ರಾಣಸ್ಯ ಪ್ರಾಣ ಅಂದರೆ ಪರಮಾತ್ಮ. ಆಕಣಾಶ್ಮ ಸಮ, ಅಸುರರಿಗೆ ಮಣ್ಣು ಹೆಂಟೆಗೆ ಕಲ್ಲು ಬಂಡೆಯಂತೆ ಅಭೇದ್ಯರಾಗಿ ಇರ್ತಕ್ಕಂಥವರು. ಆದ್ದರಿಂದ ಆಕಣಾಶ್ಮ ಸಮ ಅಂತ ವಾಯುದೇವರಿಗೆ ಹೆಸರು. ಸಾಮಾನ್ಯವಾಗಿ ಗಾಳಿಗೆ ಅನಿಲ ಅಂತ ಕರಿತೀವಿ, ವಾಯುದೇವರು ಅದೇ ರೂಪದಿಂದ ಇರೋದರಿಂದ ಅನಿಲ ಅಂತ ವಾಯುದೇವರಿಗೂ ಹೆಸರು. ರೋಚನ ಹೆಸರಿಂದ ಇಂದ್ರಪಟ್ಟವನ್ನು ವಾಯುದೇವರು ಆಳಿದ್ರು ಅಂತ. ಇದಕ್ಕೆ ಪ್ರಮಾಣವನ್ನು ವಿಷ್ಣು ರಹಸ್ಯ 27ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾರೆ. ಎರಡನೆಯವನು ಸ್ವರೋಚಿಷ ಅಂತ ಅಗ್ನಿಯ ಮಗ. ಆ ಮನ್ವಂತರದಲ್ಲಿ ವೇದಶಿರಸ್ಸು ಅಂತ ಒಬ್ಬ ಋಷಿ ಇರ್ತಾನೆ. ಆತನ ಹೆಂಡತಿ ಹೆಸರು ತುಷೀತೆ. ಆಕೆಯ ಜ್ಯೇಷ್ಠ ಕುಮಾರನಾಗಿ ರೋಚನಾ ನಾಮಕ ವಾಯುದೇವರು ಅವತಾರ ಮಾಡಿ ಆ ಮನ್ವಂತರದಲ್ಲಿ ಇಂದ್ರರಾಗ್ತಾರೆ. ಪೂರ್ವದಲ್ಲಿ ಸಂಕಷ್ಟರೂಪಿ ಪರಮಾತ್ಮ ಜಯಾದೇವಿ ಇವರಲ್ಲಿ ಹುಟ್ಟಿರ್ತಕ್ಕಂಥ ಸೂತ್ರನಾಮಕ ವಾಯುದೇವರೇ ಈಗ ರೋಚನನ ಹೆಸರಿನಿಂದ ಹುಟ್ಟಿದರು, ಆ ಮನ್ವಂತರದ ಅಧಿಪತಿಯಾದರು. ಇದಲ್ಲದೆ ಮಹಾಭಾರತದಲ್ಲಿ ಪಾಂಡವರ 5 ಮಂದಿಗಳು 5 ಮನ್ವಂತರಗಳಲ್ಲಿ ಇಂದ್ರರಾಗಿದ್ದರು ಅಂತ ತಿಳಿಸ್ತಾರೆ. ದೇವೇಂದ್ರ ರುದ್ರದೇವರ ಶಾಪದಿಂದ ಅವರು ಹೇಳಿರ್ತಕ್ಕಂಥ ಪರ್ವತದ ದ್ವಾರಕ್ಕೆ ಮುಚ್ಚಲ್ಪಟ್ಟಿದ್ದ ಕಲ್ಲನ್ನು ಕಿತ್ತಾನೆ. ಆ ಗುಹೆಯಲ್ಲಿ ಪೂರ್ವದ ಮನ್ವಂತರಗಳಲ್ಲಿ ಇಂದ್ರರಾಗಿದ್ದ ವಾಯುದೇವರು ಯಮಧರ್ಮ, ನಾಸತ್ಯ, ದಸ್ರು, ಅಶ್ವಿನಿ ದೇವತೆಗಳಿಬ್ಬರು, ಇವರು 4 ಮಂದಿ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡುವ ವಿಷಯವನ್ನು ಆಲೋಚನೆ ಮಾಡ್ತಾ ಇದ್ದಿದ್ದನ್ನು ಕಂಡ ಅಂತ ತಿಳಿಸ್ತಾರೆ. ಈ ವಾಕ್ಯದಿಂದ ವಾಯುದೇವರು ಇಂದ್ರರಾಗಿದ್ದರು ಅನ್ನೋದು ಸ್ಪಷ್ಟ ಆಗುತ್ತೆ. ವೇದ ಶಿರಸ್ಸು ಅನ್ನೋ ಋಷಿಯ ಪತ್ನಿಯಾಗಿರ್ತಕ್ಕಂಥ ತುಷಿತೆಯಲ್ಲಿ ಜ್ಯೇಷ್ಠ ಕುಮಾರ ರೋಚನ ನಾಮಕ ವಾಯುದೇವರು ಅವನು ಹುಟ್ಟಿದ ಮೇಲೆ ವಿಭು ಅನ್ನೋ ಹೆಸರಿನಿಂದ ಪರಮಾತ್ಮನೇ ಆಕೆಯಲ್ಲಿ ಅವತಾರ ಮಾಡಿದ. ಆದ್ದರಿಂದ ತನ್ನನ್ನು ಉಪೇಂದ್ರ ಅಂತ ಕರೀತಾರೆ ಅಂತ ಪರಮಾತ್ಮನೇ ಈ ಮಾತನ್ನು ಬ್ರಹ್ಮದೇವರಿಗೆ ಹೇಳ್ತಾನೆ. ಈ ವಾಕ್ಯದಿಂದ ವೇದ ಶಿರಸ್ಸು ಅನ್ನೋ ಋಷಿಗಳ ಜ್ಯೇಷ್ಠ ಪುತ್ರ ರೋಚನ ನಾಮಕ ವಾಯುದೇವರು, ಎರಡನೆಯ ಪುತ್ರ ವಿಭು ನಾಮಕ ಪರಮಾತ್ಮ ಅಂತ ಈ ರೀತಿಯಾಗಿ ಭಾಗವತ ಮತ್ತು ವಿಷ್ಣು ರಹಸ್ಯದಲ್ಲಿರ್ತಕ್ಕಂಥ ವಾಕ್ಯಗಳಿಗೆ ಸರಿಯಾದ ಅರ್ಥ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಅಂತ ತಿಳಿಸ್ತಾರೆ. ಇನ್ನು ಆಕಣಾಶ್ಮ ಸಮ, ಭಾಗವತ 1ನೇ ಸ್ಕಂದ ತಾತ್ಪರ್ಯದಲ್ಲಿ ಪ್ರಾಣಸ್ಯ ನ ಅಸುರಾವೇಶ ಆಕಣಾಶ್ಮ ಸಮೋಹಿಸಹ, ಪ್ರಾಣದೇವರಿಗೆ ಯಾವತ್ತೂ ಅಸುರಾವೇಶ ಅನ್ನೋದು ಇಲ್ಲವೇ ಇಲ್ಲ. ಅವರು ಭಗವತ್ ಸ್ವರೂಪವನ್ನು ವ್ಯಕ್ತಿ ಮಾಡುವ ವಿಷಯದಲ್ಲಿ ಒರೆಗಲ್ಲು ಹೇಗೋ ಹಾಗೆ ವಾಯುದೇವರು ಒರೆಗಲ್ಲಿಗೆ ಸಮನಾಗಿ ಇದ್ದಾರೆ ಅನ್ನೋ ಅರ್ಥವನ್ನು ತಿಳಿಸ್ತಾರೆ. ಆದ್ದರಿಂದ ಯಾವತ್ತೂ ಆಸುರಿ ಶಕ್ತಿಗಳ ಆಕ್ರಮಣ ಅನ್ನೋದು ವಾಯುದೇವರ ಮೇಲೆ ಆಗೋಲ್ಲ. ಹಾಗೆ ಬಂಡೆಯಂತೆ ಇರ್ತಕ್ಕಂಥ ವ್ಯಕ್ತಿತ್ವ ಅನ್ನೋದರಿಂದ ಆಕಣಾಶ್ಮ ಸಮ ಅಂತ. ಹೀಗೆ ಆ ವಾಯುದೇವರ ನಾಮಗಳು ಅನ್ವರ್ಥಕವಾಗಿದೆ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.